ಇಂದು ವಿಶ್ವ ಮೂಲವ್ಯಾಧಿ ದಿನ, ರೋಗಿಗಳಲ್ಲಿ ಜಾಗೃತಿ ಮೂಡಿಸಲು ಸಚಿವ ಡಾ ಕೆ ಸುಧಾಕರ್ ಕರೆ. ಕಪ್ಪತಗುಡ್ಡ ಸಂರಕ್ಷಣೆಗಾಗಿ ವಿಶೇಷ ಪಡೆ ರಚನೆಗೆ ಬಸವರಾಜ ಹೊರಟ್ಟಿ ಒತ್ತಾಯ. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಂತದಲ್ಲಿ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರಾಧಾ ನೋಡು, ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ಚದೆ ಆಗಿರಲು ಕಾಯಿಲ್ ಕ್ರೀಮ್ ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗ್ಯೂವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು, ಮತ್ತೀಗ ಬೇರೆಯವರಿಗೂ ಸಹ ಹೇಳಿ. ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಮೀಟರ್ ಅಂತರದಲ್ಲಿ ಮುಳಿಯ ಪ್ರಾಪರ್ಟೀಸ್ ನ ಕೃಷ್ಣಕೇಶ ಲೇಔಟ್ನಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಹೊಂದಿರುವ ಮನೆ ನಿವೇಶನಗಳು ಸಾಮಾನಿಸಬೇಕಾದ ಟೋಲ್ ಫ್ರೀ ನಂಬರ್ 1800-4253-916. और कई खतरनाक बीमारियां हो सकती हैं और इससे COVID-19 होने का खतरा भी कई गुना. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800-11-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಒಳನಾಡು ಜಲಸಂಪನ್ಮೂಲವನ್ನು ಹೊಂದಿದ್ದು ಕಳೆದ 5-6 ವರ್ಷಗಳ ಸರಾಸರಿ ಮೀನು ಉತ್ಪಾದನೆ ಕೈಗೊಳ್ಳಬಹುದಾಗಿದೆ. ಮೀನು ಪಾಲನೆಗೆ ಸುಮಾರು 0.5 ಎಕರೆಯಿಂದ 5 ಎಕರೆ ವಿಸ್ತೀರ್ಣವುಳ್ಳ ಕೊಳಗಳು ಅವಶ್ಯ. ಸುಮಾರು 3-4 ಅಡಿ ಆಳದ ಇರುವಂತಹ ಕೊಳಗಳು, ಆಕಾರದಲ್ಲಿ ಕನಿಷ್ಠ 3-4 ಅಡಿ ನೀರು ಯಾವತ್ತೂ ಕೂಡ ಇರಬೇಕು. ಮೀನುಗಳನ್ನು ಸಾಕುವ ಕೊಳದ ಮಣ್ಣಿನದಕ್ಕೆ ಸುಮಾರು 200-250 ಕಿಲೋದಷ್ಟು ಸುಣ್ಣವನ್ನು ಹಾಕಿ ರಸಸಾರವನ್ನು ಸರಿಪಡಿಸಬೇಕು. ಹೀಗೆ ಯೋಗ್ಯವಾದಂತಹ ಮೀನು ತಳಿಗಳ ಬಗ್ಗೆ ಹೇಳುವುದಿದ್ರೆ, ತಿನ್ನಲು ಅತ್ಯಂತ ರುಚಿಕರವಾದ ಹಾಗೂ ಶೀಘ್ರವಾಗಿ ಬೆಳೆಯುವಂತಹ ಸ್ವದೇಶಿ ಮೀನು ತಳಿಗಳಾದ ಕಾಟ್ಲಾ, ರೋಹು, ಮೃಗಾಲ್ ಮತ್ತು ವಿದೇಶ ಸಾಕಾಣಿಕೆಗೆ ಉಪಯೋಗಿಸಬಹುದು. ಈ 6 ಜಾತಿಯ ಮೀನುಗಳನ್ನು ಒಟ್ಟಿಗೆ ಸೇರಿಸಿ ಮಾಡುವ ಪಾಲನೆಯನ್ನು ಉಪಯೋಗಿಸುವ ಪ್ರಮುಖ ಉದ್ದೇಶ ಅಂತಂದರೆ, ಇವುಗಳು ಒಂದನ್ನೊಂದು ತಿನ್ನುವುದಿಲ್ಲ, ಆಹಾರಕ್ಕಾಗಿ ಅಥವಾ ಸ್ಥಳವನ್ನು ಬಳಸಿಕೊಳ್ತವೆ. ಸಾಮಾನ್ಯವಾಗಿ ಇವುಗಳು 1 ವರ್ಷಕ್ಕೆ 1-1.5 ಕಿಲೋದಷ್ಟು ಬೆಳೀತವೆ. ನೀರಿನಲ್ಲಿರುವಂತಹ ಜಲಸಸ್ಯ, ಕಪ್ಪೆ, ಹಾವು, ಕೊರವ ಹಾಗೂ ಇನ್ನಿತರ ಸಹಾಯದಿಂದ ತೆಗೆದುಹಾಕಬೇಕು. ಕೊಳದ ನೀರನ್ನು ಫಲವತ್ತು ಮಾಡುವಂತಹದ್ದು ಕೂಡ ಇನ್ನೊಂದು ಪ್ರಮುಖವಾದಂತಹ ಕೆಲಸ. ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಕೊಳದ ನೀರಿಗೆ ಹಾಕಬೇಕು. ಮೀನು ಮರಿಗಳನ್ನು ಬಿತ್ತುವ 10-14 ಟನ್ನಷ್ಟು, ಕೋಳಿ ಗೊಬ್ಬರವಾದರೆ 2000 ಕಿಲೋ ಅಥವಾ 2 ಟನ್ನಷ್ಟು, ಮೊದಲನೆಯ ಕಂತ ಗೊಬ್ಬರವಾದರೆ 250 ಕಿಲೋದಷ್ಟು ಕೊಳದ ನೀರಿಗೆ ಹಾಕಬೇಕಾಗ್ತದೆ. ಹಾಗೆಯೇ ಕೃತಕವಾದಂತಹ ಆಹಾರವನ್ನು ಮತ್ತು ಕಡಲೆಕಾಯಿ ಹಿಂಡಿಯನ್ನು 1:1 ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಒಟ್ಟು ಮೀನಿನ ದೇಹ ತೂಕದ ಶೇಖರಿಸುವಾಗ ದಿನವೊಂದಕ್ಕೆ ಮೊದಲ 90 ದಿವಸಗಳಲ್ಲಿ 800 ಗ್ರಾಂನಂತೆ 2.2 ಕಿಲೋದಂತೆ ಕೊಡಬೇಕು. ಕೃತಕ ಆಹಾರವನ್ನು ನೀರಿನಲ್ಲಿ ನೆನೆಸಿ ಮುದ್ದೆ ಮಾಡಿ 4 ಸ್ಥಳಗಳಲ್ಲಿ ಸಿಗಡಿ, ಅಜೋಲಾ, ಇನ್ನೂ ಮುಂತಾದಂತಹ ಮೃದು ಜಲಸಸ್ಯಗಳು ಮತ್ತು ನೇಪಿಯರ್ ಹುಲ್ಲನ್ನು ಆಹಾರವಾಗಿ ನೀಡಬಹುದು. ಆಮ್ಲಜನಕದ ಕೊರತೆ ಉಂಟಾದಾಗ ಹೆಚ್ಚುವರಿ ಆಹಾರವನ್ನು ಕೊಡುವುದನ್ನು ಮತ್ತು ಗೊಬ್ಬರ ಹಾಕುವುದನ್ನು ನಿಲ್ಲಿಸಬೇಕು. ಹೊಸ ನೀರನ್ನು ಕೊಳಗಳಿಗೆ ಬಿಡಬೇಕಾಗ್ತದೆ. ಸುಮಾರು 4-6 ಸೆಂಟಿಮೀಟರ್ ಉದ್ದದ ಮೀನು ಮರಿಗಳನ್ನು ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಿನವರೆಗೆ ದೊರೆತವೆ. ಈ ಮರಿಗಳನ್ನು ಕೊಳದಲ್ಲಿ ಬಿತ್ತನೆ ಮಾಡಬೇಕು. ಒಂದೇ ಈಜುರೆಕ್ಕೆ ಮತ್ತು ಬಾಲದ ರೆಕ್ಕೆ ಕೊಳೆಯುವಿಕೆ ದೇಹದ ಮೇಲೆ ಕಂಡುಬಂದಾಗ ಮೀನು ಇಲಾಖೆಯ ಸಹಾಯಕರನ್ನು ಸಂಪರ್ಕಿಸಿ ಸೂಕ್ತ ಔಷಧಿಯನ್ನು ನೀಡುವ ಮೂಲಕ ರೋಗಗಳನ್ನು ನಿವಾರಿಸಬಹುದು. ರೋಗಗಳಾಗದಷ್ಟು ಕೊಳದ ನೀರನ್ನು ಬದಲಾಯಿಸುವಂತಹದ್ದು ಕೂಡ ಸೂಕ್ತ. ಮೀನು ಮರಿಗಳನ್ನು ಕೊಳದಲ್ಲಿ ಬಿಟ್ಟ 8-10 ತಿಂಗಳ ನಂತರ ಅವುಗಳು ಸಾಮಾನ್ಯವಾಗಿ 3/4-1.5 ಕಿಲೋದಷ್ಟು ಬೆಳೀತವೆ. ಆಗ ಅವುಗಳನ್ನು 1000 ಸಾಕಾಣಿಕೆಗೆ ತಗಲುವಂತಹ ಅಂದಾಜು ಖರ್ಚು ಅಂತಂದರೆ ಸುಣ್ಣ ಸುಮಾರು 200 kg, ಯೂರಿಯಾ 10 kg ಸುಮಾರು 180-200 rupees, ಮೀನು ಮರಿ ವೆಚ್ಚ ಸುಮಾರು 6,000, ಸರಾಸರಿ ಒಟ್ಟು ಮೀನಿನ ಉತ್ಪಾದನೆ 5,400 kg, ಮೀನು ಮಾರಾಟದಿಂದ ಅಂದರೆ ಪ್ರತಿ ಕಿಲೋಗೆ ಸುಮಾರು 300,000 ಉಳಿತಾಯವಾಗ್ತದೆ. ಕೃಷಿ ಆಕಾಶವಾಣಿ ಮಂಗಳೂರು, ಸಮಯ 7 ಗಂಟೆ ಆಗಲಿದೆ. ನಮಸ್ಕಾರ, ನಾವಿರೋದು ಏರ್ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ. ನಮ್ಮ ಯುವ ಪೀಳಿಗೆಗೆ ಅವರವರ ಅಭಿಪ್ರಾಯವನ್ನ ಅನಿಸಿಕೆಗಳನ್ನ ವ್ಯಕ್ತ ಭವಿಷ್ಯದ ಭಾರತ ನಿಮ್ಮ ಕನಸು ಕುರಿತು ಮಾತನಾಡಲಿದ್ದಾರೆ. ನಿಜ, ಕನಸು ಯಾರಿಗಿರೋದಿಲ್ಲ. ಪ್ರತಿ ಕನಸುಗಳನ್ನ ಒತ್ಕೊಂಡಿರುವ ನನ್ನ ಫ್ರೆಂಡ್ಸ್ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಮೊದಲಿಗೆ ಸಹನ, ಇವರ ಕನಸಿನ ಭಾರತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಶತಮಾನಗಳಿಂದಲೂ ಶಿಕ್ಷಣ ನೀತಿ ವಿಭಿನ್ನವಾಗಿದೆ. ಜೀವಕ್ರಮದ ಬಗ್ಗೆ ಶಿಕ್ಷಣ ನೀಡಲಾಗುತ್ತಿತ್ತು. ಇದೊಂದು ಅನೌಪಚಾರಿಕ ಶಿಕ್ಷಣ ಪದ್ಧತಿಯಾಗಿತ್ತು. ಇಲ್ಲಿ ಯಾವುದೇ ಸೀಮಿತ ಅಂದರೆ ಅಕಾಡೆಮಿಕ್ ಶಿಕ್ಷಣ ಇರುತ್ತಿರಲಿಲ್ಲ. ನಂತರ ತರಗತಿಗನುಗುಣವಾಗಿ ಪಠ್ಯಗಳನ್ನು ಕೂಡ ಅಳವಡಿಸಲಾಗಿದೆ. ಶಿಕ್ಷಣದ ಒಂದು ಭಾಗವಾಗಿದೆ. ಸದ್ಯ ಭಾರತದಲ್ಲಿ ನೂತನ ಶಿಕ್ಷಣ ಪದ್ಧತಿಯನ್ನು 2020 ಮೂಲ ಹಕ್ಕುಗಳಲ್ಲಿ ಒಂದಾಗಿದೆ. ಆತನ ಜೀವನಕ್ಕೆ ಉದ್ಯೋಗ ನೀಡುವಷ್ಟೇ ಅಲ್ಲ, ಜೀವನ ಬೆಳಗಲು ಪ್ರೇರಣೆಯಾಗಬೇಕು. ಜ್ಞಾನವೃದ್ಧಿಗೆ ಶಿಕ್ಷಣ ಅತ್ಯಗತ್ಯ. ಈ ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿಯು ಬಾಯಿ ಪಾಠದ ಶಿಕ್ಷಣ, ಶಿಸ್ತು, ಸಂಯಮ, ಹಿರಿಯ ಕಿರಿಯರಿಗೆ ಗೌರವ ನೀಡುವುದನ್ನು ಕಲಿಯುತ್ತಿದ್ದ, ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದ ವಿಷಯ. ಮೊದಲು ಮಾತೃಭಾಷೆಗೆ ಒತ್ತು ನೀಡಬೇಕು, ಹಾಗಂತ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಪದವಿಗಳಿಗೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಸಿಗುತ್ತಿಲ್ಲ. ಹಾಗೂ ಮಾತೃಭಾಷೆಯನ್ನು ಮಾಡಬೇಕು. ಇದಕ್ಕೆ ಕೇವಲ ಶಿಕ್ಷಣ ಪದ್ಧತಿ ಮಾತ್ರ ಹೊಣೆಯಾಗಬಾರದು, ಬದಲಾಗಿ ಇಡೀ ವ್ಯವಸ್ಥೆ ಹೊಣೆಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಿನ ಜಾರಿಗೊಳಿಸಿರುವ ನೂತನ ಶಿಕ್ಷಣ ಪದ್ಧತಿಯು ಅನುಕೂಲವಾಗಲಿದೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳ ಜ್ಞಾನಕ್ಕೆ ಪೂರಕವಾದ ಶಿಕ್ಷಣ ಬೇಕಿದೆ. ಅವರ ಆಸಕ್ತಿ ಕೌಶಲ ವೃದ್ಧಿಗೆ ಪೂರಕವಾದ ಶಿಕ್ಷಣ ಮಾಧ್ಯಮ ಬೇಕಿದೆ, ಶಿಕ್ಷಣ ಅಗತ್ಯವಿದೆ. ಹಾಗೂ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ನಡುವೆ ಸ್ನೇಹದ ಸಂಬಂಧವಿರಬೇಕು. ಎಲ್ಲಬಹುದು. ಈಗಾಗಲೇ ವೃತ್ತಿ ಶಿಕ್ಷಣ, ಕೌಶಲಾಭಿವೃದ್ಧಿ, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಶಿಕ್ಷಣಕ್ಕೆ ಹೆಚ್ಚು ದೇಶಕ್ಕೆ ಪರಿಚಯವಾಗುತ್ತಿದೆ. ಇದು ಮುಂದುವರೆದ ಶಿಕ್ಷಣ ಭಾಗವಾಗಿದೆ. ಹೀಗಾಗಿ ನಾವು ಕೂಡ ಶಿಕ್ಷಣ ಪದ್ಧತಿಗೆ ಒಗ್ಗಿಕೊಳ್ಳಬೇಕಾಗಿದೆ. ಭಾರತ ದೇಶವು ಶಿಕ್ಷಣ ವ್ಯವಸ್ಥೆಯಲ್ಲಿ ಆದರ್ಶ ದೇಶವಾಗಬೇಕು. ಹಾಗೆ ಮುಂಬರುವ ಪೀಳಿಗೆಯು ಉತ್ತಮ ಜೀವನ ಸಣ್ಣ ಕನಸಾಗಿದೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮಗೆ ಧನ್ಯವಾದಗಳು. ಜಗತ್ತಿನ ಬದಲಾವಣೆಗೆ ಶ್ರೀಮಾದಗಳು ಸಹನ. ಚೈತನ್ಯ ಆರ್, ಇವರು ತಮ್ಮ ಕನಸಿನ ಭಾರತದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಯಾವುದೆಂದರೆ ಡಿಜಿಟಲ್ ಇಂಡಿಯಾವನ್ನು ಕುರಿತು. ಡಿಜಿಟಲ್ ಇಂಡಿಯಾ ಯೋಜನೆ, ಡಿಜಿಟಲ್ ಇಂಡಿಯಾದ ಕೆಲಸ ಏನೆಂದರೆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ವೇಗದ ಇಂಟರ್ನೆಟ್ ಫೆಸಿಲಿಟೀಸ್ಗಳನ್ನು ಇನ್ ಇಂಡಿಯಾ, ಭಾರತ್ ಮಾಲಾ, ಸ್ಟಾರ್ಟ್ಅಪ್ ಇಂಡಿಯಾದಂತಹ ಅನೇಕ ಸರ್ಕಾರಿ ಯೋಜನೆಗಳನ್ನು ಪರಿಚಯಿಸಿದೆ. ಪ್ರಧಾನಿ ಮೋದಿಯವರು ಜುಲೈ 1, 2015 ಮಿಷನ್ ಡಿಜಿಟಲ್ ಇಂಡಿಯಾವನ್ನು ಪ್ರಾರಂಭಿಸಿದರು. ಇದಕ್ಕಾಗಿಯೇ ಈಕರ ಡಿಜಿಟಲ್ ಸಬಲೀಕರಣ ಮಾಡುವುದು ಹಾಗೂ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಇದು ಕಾಗದ ಪತ್ರ ಕಾರ್ಯ, ಸಮಯ ಮತ್ತು ಮಾನವ ಶ್ರಮವನ್ನು ಉಳಿಸುವಲ್ಲಿ ಒಂದು ಪ್ರಮುಖವಾಗಿ ಆ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯವಾಗಿದೆ. ಹಾಗೂ ಎಲ್ಲ ನಗರ, ಪಟ್ಟಣ ಮತ್ತು ಹಳ್ಳಿಗಳು ಹೆಚ್ಚು ತಾಂತ್ರಿಕವಾಗಬೇಕೆಂಬುದೇ ನನ್ನ ಆಸೆ. ಹಾಗಂತ ಎಲ್ಲರೂ ಬರೀ ತಂತ್ರಜ್ಞಾನವನ್ನೇ ಅವಲಂಬಿಸಿಕೆ ಹೊರತು ಅದರಿಂದ ಮನುಷ್ಯ ಸೋಮಾರಿಯಾಗಬಾರದು. ಎಲ್ಲರಿಗೂ ಮಾಹಿತಿಯು ಆನ್ಲೈನ್ ಇಂಟರ್ನೆಟ್ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮ ಮತ್ತು ಮೈ ಗವರ್ನಮೆಂಟ್ನಂತಹ ವೆಬ್ ಆಧಾರಿತ ವ್ಯವಸ್ಥೆಗಳು ಒದಗಿಸಬೇಕು. ಎಲ್ಲ ಪ್ರದೇಶಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಂದರೆ CSC ಸುಲಭ ಪ್ರವೇಶ ನೀಡಬೇಕು. ಇನ್ನೂ ಅನೇಕ ಸೌಲಭ್ಯಗಳನ್ನು ತಡಮಾಡದೆ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕೆಂಬುದೇ ನನ್ನ ಕನಸು. ಇವೆಲ್ಲವೂ ನನಸಾಗಬೇಕೆಂಬುದೇ ನನ್ನ ಭವಿಷ್ಯದ ಭಾರತದ ಕನಸು. ನನ್ನ ಈ ಪುಟ್ಟ ಪುಟ್ಟ ಕನಸುಗಳನ್ನು ಹೇಳಿದ್ದು ಸತ್ಯ. ಡಿಜಿಟಲ್ ಇಂಡಿಯಾ ಭಾರತದ ಅಭಿವೃದ್ಧಿಗೆ ಪೂರಕವಾಗಿದೆ. ನಿಮಗೆ ಧನ್ಯವಾದಗಳು. ಈಗ ನನ್ನ ಗೆಳತಿ ಶುಭಶ್ರೀ ಇವರ ಕನಸಿನ ಭಾರತ ಏನೆಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಭವಿಷ್ಯದ ಭಾರತ ಇಲ್ಲಿ ಸಂಬಂಧ ಅಂದ ತಕ್ಷಣ ನಾನು 2 ವಿಭಾಗವಾಗಿ ಯೋಚನೆ ಮಾಡ್ತೀನಿ. ಒಂದು ಕೌಟುಂಬಿಕ ಸಂಬಂಧ, ಇನ್ನೊಂದು ಇಲ್ಲಿ ಯಾವ ರೀತಿ ಅಂತ ಅಂದ್ರೆ ಒಂದು ತೋಟದಲ್ಲಿ ಹಲವಾರು ಹೂಗಳು ಇರ್ತವೆ ಅಲ್ವಾ, ಅವೆಲ್ಲ ಒಟ್ಟಾಗಿ ಬದುಕ್ತವೆ. ಅದೇ ರೀತಿ ಒಂದು ಕಾಡಿನಲ್ಲಿ ಹಲವಾರು ಮರಗಳು ಇರುತ್ತವೆ ಅಲ್ವಾ, ಅವು ಒಟ್ಟಾಗಿ ಬದುಕ್ತವೆ. ಅದೇ ರೀತಿ ನಾವು ಸಾಮರಸ್ಯ ಮತ್ತು ಭಾವನಾತ್ಮಕ ಸಂಬಂಧಗಳಿಂದ ಬದುಕುವುದನ್ನು ಕಲಿಯಬೇಕು ಎನ್ನುವುದು ನನ್ನದು ಒಂದು ದೊಡ್ಡ ಆಶಯವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನುಷ್ಯ ಯಾರದೋ ಸ್ವಾರ್ಥಕ್ಕೆ ಬಲಿಯಾಗಿ ಒಬ್ಬರು ಇದೊಂದು ರೀತಿಯಲ್ಲಿ ಹೇಗಂತ ಅಂದ್ರೆ ಪ್ರಾಣಿಗೂ ಮತ್ತು ಮನುಷ್ಯರಿಗೂ ಯಾವುದೇ ರೀತಿಯ ಒಂದು ಹೋಲಿಕೆ ಇಲ್ಲದಂತೆ ಅಂತ ಅನ್ಸುತ್ತೆ. ಕೌಟುಂಬಿಕವಾಗಿಯೂ ಅವಿಭಕ್ತ ಕುಟುಂಬ ಅಂತ ಇದ್ದಿದ್ದಿವತ್ತು ಏನಾಗಿದೆ ಅಂತಂದ್ರೆ ವಿಭಕ್ತ ಕುಟುಂಬ ಆಗುವ ಕಡೆಗೆ ಸಾಗ್ತಾ ಇದೆ.

ಕನಸಿನ ಭಾರತದಲ್ಲಿ ಪರಿಸರದ ಸಂರಕ್ಷಣೆಯಲ್ಲಿ ಎಲ್ಲರ ಪಾತ್ರ ಅತಿ ಅವಶ್ಯಕವಾಗಿದೆ. ಇದರ ಕುರಿತು ನಮ್ಮೆಲ್ಲರ ಪರಿಸರದ ಕಾಳಜಿ ಯಥೇಚ್ಛವಾಗಿರಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನನ್ನ ಹೆಸರು ಅನನ್ಯ, ನಾನು ಸೆಕೆಂಡ್ ಬಿಕಾಂ ಓದುತ್ತಿದ್ದೇನೆ. ನನ್ನ ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಯ ಕುರಿತಾಗಿದೆ. ನಮ್ಮ ದೇಶದಲ್ಲಿ ಹಲವಾರು ಸಮುದಾಯಗಳನ್ನು ನಾವು ನೋಡಬಹುದು. ಅದರಲ್ಲಿ ಒಂದು ಬುಡಕಟ್ಟಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿವೆ. ಶಿಕ್ಷಣವು ವ್ಯಕ್ತಿಯನ್ನು ವೈಜ್ಞಾನಿಕ ಚಿಂತನೆಗೆ ಹಚ್ಚುವುದರ ಮೂಲಕ ಶಿಕ್ಷಣವನ್ನು ಬಲಪಡಿಸುವುದು ಅತ್ಯವಶ್ಯಕವಾಗಿದೆ ಹಾಗೂ ಬುಡಕಟ್ಟು ಸಮುದಾಯದವರ ಪಾರಂಪರಿಕ ಶೈಕ್ಷಣಿಕ ವ್ಯವಸ್ಥೆಗೆ ಅವಕಾಶ ನೀಡಬೇಕು. ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳಿವೆ ವಿನಃ ಬುಡಕಟ್ಟು ಅಭಿವೃದ್ಧಿ ಉದ್ದೇಶಗಳನ್ನು ಒಳಗೊಂಡ ಒಂದು ಕಾರ್ಯಕಲ್ಪ. ಈ ಕಾರ್ಯಕಲ್ಪದ ಉದ್ದೇಶಗಳನ್ನು ಈಡೇರಿಸಲು ಇರುವ ಚಟುವಟಿಕೆಗಳೇ ಕಾರ್ಯಕ್ರಮ. ಇಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಅಭಿವೃದ್ಧಿ ನೀತಿಯಾದಲ್ಲಿ ಮಾತ್ರ ಬುಡಕಟ್ಟು ಸಮುದಾಯದವರು ಆಧುನಿಕ ಪೂರ್ವಸ್ಥಿತಿಯಿಂದ ಆಧುನಿಕ ಸ್ಥಿತಿಗೆ ಬರಲು ಸಾಧ್ಯ. ಇನ್ನು ಆಧುನಿಕ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ಬುಡಕಟ್ಟುಗಳ ವಾಸ ತಾಣವಾಗಿರುವ ಈ ಪ್ರದೇಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಇಲ್ಲವೇ ಬೇರಾವುದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಶಪ್ರಾಶನವಾಗಿ ಬಿಟ್ಟಿದೆ. ಬುಡಕಟ್ಟುತನವನ್ನು ಇಲ್ಲವಾಗಿಸುವುದೇ ಅಭಿವೃದ್ಧಿಯ ಕಾರ್ಯತಂತ್ರವಾಗಿದೆ. ಆಧುನಿಕ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಬೇಕಾಗಿದೆ. ಬುಡಕಟ್ಟು ಜನರ ವಾಸಸ್ಥಾನವನ್ನು ಒತ್ತುವರಿ ಮಾಡದೆ ಅವರನ್ನು ಸ್ವತಂತ್ರವಾಗಿ ಬದುಕಲು ಬಿಡಬೇಕಾಗಿದೆ. ಮತ್ತು ಕೆಲವು ಬುಡಕಟ್ಟು ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ಸ್ ಎಂಬ ಪಟ್ಟಿಗೆ ಸೇರಿಸಲಾಗಿದೆ. ಅದನ್ನು ಮೊದಲು ತೆಗೆದು ಹಾಕಬೇಕಾಗಿದೆ. ಎಲ್ಲಾ ತರಹದ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಬುಡಕಟ್ಟು ಸಮುದಾಯದವರನ್ನು ಅವಶ್ಯಕವಾಗಿದೆ. ಇನ್ನು ನಮ್ಮ ಪ್ರಪಂಚ ವಿಚಿತ್ರ ಸನ್ನಿವೇಶದಲ್ಲಿ ಬದುಕುತ್ತಿದೆ. ಒಂದು ದೇಶದಲ್ಲಿ ಜಾಗತೀಕರಣವು ಸಣ್ಣ ಪುಟ್ಟ ಸಮುದಾಯಗಳ ಚಾರೆಯನ್ನು ಅಳಿಸಿ ಹಾಕಿ ಏಕರೂಪದ ಜಗತ್ತನ್ನು ಕಟ್ಟುವ ಕೈಂಕರ್ಯದಲ್ಲಿ ತೊಡಗಿದೆ. ಮುಖ್ಯವು ಅವುಗಳು ರಾಷ್ಟ್ರಪ್ರಭುತ್ವವನ್ನು ಒಪ್ಪಿಕೊಂಡು ಜನತಾಂತ್ರಿಕ ಬಹುಸಂಸ್ಕೃತಿ ವ್ಯವಸ್ಥೆಯಲ್ಲಿ ಬದುಕುವುದನ್ನು, ರೂಪನೀತಿಗಳನ್ನು ಜನತಂತ್ರದ ಪ್ರತಿಕ್ರಿಯೆಗೆ ಮತ್ತು ಜನತಂತ್ರವನ್ನು ಸಾಂಸ್ಕೃತಿಕ ಪ್ರತಿಕ್ರಿಯೆಗೆ ಒಳಪಡಿಸುವ ಅಗತ್ಯವಿದೆ. ಬುಡಕಟ್ಟು ಅಭಿವೃದ್ಧಿಯನ್ನು ಪರಿಭಾವಿಸಿಕೊಳ್ಳುವಾಗ ನಾವು ಎರಡು ಸಂಗತಿಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯದು, ಬುಡಕಟ್ಟುಗಳು ಒಂದು ಸಮಾಜದಲ್ಲಿ ಇತರರ ಜೊತೆ ಶಾಂತಿ ಸೌಹಾರ್ದತೆಯಿಂದ ಬದುಕಲು ಪರಿಣಾಮಕಾರಿ ಸಾಂಸ್ಕೃತಿಕ ಘರ್ಷಣೆಗಳಿಗೆ ಪರಿಹಾರಗಳನ್ನು ರೂಪಿಸಿಕೊಳ್ಳಬಹುದಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಬುಡಕಟ್ಟು ಸಮುದಾಯಗಳ ಅಭಿಷಣವು ಭಾರತದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು ಶಿಕ್ಷಣ ಎಲ್ರಿಗೂ ಎಟುಕುವಂತಹ ವ್ಯವಸ್ಥೆಯಾಗಬೇಕು. ಮುಂದೆ ನನ್ನ ಗೆಳತಿ ಅನುಶ್ರೀ ಅವರು ಏನು ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹವ್ಯಾಸ ಕಾದಂಬರಿ ಓದುವುದು ಮತ್ತು ಹಾಡುವುದು. ಭಾರತದಲ್ಲಿ ಬಹು ಚರ್ಚೆಯು ಒಂದು. ಇದು ಜನರ ಮೇಲೆ ಬೀರುವಷ್ಟು ಪರಿಣಾಮವನ್ನು ಬೇರೆ ಯಾವುದೇ ಮಾಧ್ಯಮ ಬೀರಲು ಸಾಧ್ಯವಿಲ್ಲ, ವ್ಯಕ್ತಪಡಿಸುತ್ತಿದ್ದೇನೆ. ಸಿನಿಮಾ ಬಗ್ಗೆ ಹೇಳೋದಾದ್ರೆ, ನಮ್ಮ ಕನ್ನಡ ಸಿನಿಮಾಗಳನ್ನೇ ನೋಡೋದಾದ್ರೆ, ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗಳಿಂದ ಇಂದಿನ ವರ್ಣರಂಜಿತ ಸಿನಿಮಾಗಳವರೆಗೂ, ಮೂಕ ಚಿತ್ರಗಳಿಂದ ಮೊನ್ನೆ ಬಿಡುಗಡೆಯ ಕಥೆಗಳು, ಸಾಮಾಜಿಕ ನೀತಿಗಳು ಇರುತ್ತಿತ್ತು. ಉದಾಹರಣೆಗೆ, ಬಂಗಾರದ ಮನುಷ್ಯ ಸಿನಿಮಾ ನೋಡಿದ ಎಷ್ಟೋ ಜನ ಮುಂಬೈ, ದೆಹಲಿಯಂತಹ ನಗರಗಳನ್ನು ಬಿಟ್ಟು ತಮ್ಮ ತಮ್ಮೂರಿಗೆ ವ್ಯವಸಾಯ ಮಾಡಿಕೊಂಡಿರೋಕೆ ವಾಪಸ್ ಬಂದ್ಬಿಟ್ಟಿದ್ದು. ಮಂದಿ ತಮ್ಮ ಜೀವನವನ್ನು ಭಾರತೀಯ ಸಿನಿಮಾಗಳಲ್ಲಿ ಕಾಣಲು ಇಚ್ಛಿಸುತ್ತಾರೆ. ನನ್ನ ಕನಸಿನ ಭಾರತದಲ್ಲಿ ಎಲ್ಲ ಭಾಷೆಯ ಚಲನಚಿತ್ರಗಳು ತಮ್ಮತನವನ್ನು, ದೇಸಿ ಸಂಸ್ಕೃತಿಯನ್ನು ಹಾಗೂ ಆಚಾರ ವಿಚಾರಗಳಿಂದ ಅಸಹಜ ಹಾಗೂ ಅತಿರೇಕದ ಅಂಶಗಳನ್ನು ಪ್ರದರ್ಶಿಸ ತೊಡಗಿದೆ. ಈಗಿನ ಚಲನಚಿತ್ರಗಳಲ್ಲಿ ಕೇವಲ ಆಡಂಬರ, ತೋರ್ಪಡಿಕೆಯೇ ಹೆಚ್ಚಿ ನೈಜತೆಯೇ ಇಲ್ಲದಂತಾಗಿದೆ. ಚಲನಚಿತ್ರ ಜಗತ್ತು ಮಟ್ಟದಲ್ಲಿ ಹೆಸರು ಮಾಡಿರುವ ನಿರ್ದೇಶಕರು, ತಂತ್ರಜ್ಞರು ಹಾಗೂ ಕಲಾವಿದರು ನಮ್ಮಲ್ಲಿದ್ದಾರೆ. ಆದರೆ ಅವರೆಲ್ಲ ಕೇವಲ ಬೆರೆಳೆಣಿಕೆಯಷ್ಟು ಮಾತ್ರ. ಚಲನಚಿತ್ರಗಳನ್ನೇ ಉಸಿರಾಗಿಸಿಕೊಂಡಿರುವ ನಮ್ಮ ದೇಶದ ಜನತೆಯ ಬದುಕ ಮುಖ್ಯವಾಗಿ, ಉದಾಹರಣೆಗೆ, ಕನ್ನಡ ಸಿನಿಮಾಗಳು ಕನ್ನಡತನವನ್ನು ತೆರೆಯ ಮೇಲೆ ತರಬೇಕು. ಅದು ಸಂಗೀತವಿರಬಹುದು, ನೃತ್ಯಗಳಿರಬಹುದು, ವಿವಿಧ ಸನ್ನಿವೇಶಗಳೇ ಇರಬಹುದು, ಇಲ್ಲೆಲ್ಲ ದೇಸಿತನ ಮೆರೆಯಬೇಕು. ಇದಿದೆ. ಆದರೆ ಕಥಾವಸ್ತುಗಳು ಮೇಲ್ಪದರದಲ್ಲಿ ಮಾತ್ರ ತೇಲುತ್ತಿದ್ದು ಪ್ರೇಕ್ಷಕನಿಗೆ ಕ್ಷಣಿಕ ಉನ್ಮಾದವನ್ನು. ಅದರಲ್ಲಿ ಸಂಗೀತ ಬಹುಮುಖ್ಯವಾದದ್ದು. ಸಂಗೀತದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಕಾನೂರು ಹೆಗ್ಗಡತಿ, ನಾಯಿ ನೆರಳು, ಈ ತರಹದ ಕಲಾತ್ಮಕ ಸಿನಿಮಾಗಳು ಇನ್ನೂ ಹೆಚ್ಚು ಹೆಚ್ಚು ಮೂಡಿಬರಬೇಕು. ಒಟ್ಟಾರೆ ನನ್ನ ಕನಸು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವಂತಾಗಬೇಕು ಎಂಬುದೇ ನನ್ನ ಆಶಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಿನಿಮಾ ಕ್ಷೇತ್ರದಲ್ಲಿ ದೇಸಿಯ ನೆಲೆಗೆ ಹೆಚ್ಚಾಗಿ ಅವಕಾಶ ಸಿಗಲಿ ಹಾಗೂ ಸಾಹಿತ್ಯ ಪ್ರಧಾನ ಗೀತೆಗಳ. ಎಲ್ಲರಿಗೂ ನಮಸ್ಕಾರ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಮಾದಕ ವಸ್ತುಗಳನ್ನು ನಿಷೇಧಿಸುವುದನ್ನು ಕುರಿತು. ಮುಂದಿನ 20 ವರ್ಷದಲ್ಲಿ ಬೆಳವಣಿಗೆ ಆಗುತ್ತಿರುವ ದೇಶ ಬೆಳವಣಿಗೆ ಆದ ದೇಶ ಆಗಿರಬೇಕು ಮತ್ತು ಬಳಸಬಹುದು. ನಮ್ಮ ದೇಶದಲ್ಲಿ ಮಾದಕ ವಸ್ತುಗಳನ್ನು ತಡೆಗಣಿಸಲಾಗಿದೆ. ಗಾಂಜಾ, ಅಫೀಮ್, ಕೋಕೋನ್, ಚಾರಾಸ್, ಹೆರಾಯಿನ್ ಅಥವಾ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಗಿಡಗಳನ್ನು ಬೆಳೆಸುವುದು ತಡೆಯಬೇಕು. ಹೊರದೇಶಗಳಿಂದ ಬರುವ ಕಂಟೈನರ್ಗಳನ್ನು ಭಾರತಕ್ಕೆ